ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ. ನಾಳೆ ಬೆಳಗ್ಗೆ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ಪ್ರಧಾನಿ ಸಂವಾದ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಹಾಗೂ ಮೀಡಿಯೋ 670 ಕಿಲೋಹರ್ಟ್ಸ್. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಸಂವಿಧಾನ ಪಿತಾ. ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರಿಂದ ಪ್ರಭಾವಿತರಾದ ಸಾಧಕರ ಸಂದರ್ಶನ ಸರಣಿ ಪ್ರಸಾರವಾಗುತ್ತಿದೆ. ಈ ಸರಣಿಯಲ್ಲಿ ಹಲವಾರು ಪ್ರಭಾವಿತ ವ್ಯಕ್ತಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಕುವೆಂಪು ವಿಶ್ವವಿದ್ಯಾನಿಲಯ, ಶಿವಮೊಗ್ಗ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ, 9481517600. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ವಿಶ್ವ ಪಶುವೈದ್ಯಕೀಯ ದಿನ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸ್ತ್ರೀರೋಗ ಹಾಗೂ ಪ್ರಸೂತಿಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಚೇತನ್ ಶರ್ಮಾ ಜಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಚೇತನ್ ಶರ್ಮಾ ಜಿ ಅವರು ಇದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಪಶುವೈದ್ಯಕೀಯ ಸ್ತ್ರೀರೋಗ ಹಾಗೂ ಪ್ರಸೂತಿ ಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಮಹಾವಿದ್ಯಾಲಯ, ವಿನೋಬನಗರ, ಶಿವಮೊಗ್ಗ, ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ವಿಶ್ವ ಪಶುವೈದ್ಯಕೀಯ ದಿನದ ಕುರಿತು ಇವರು ಸಂದರ್ಶನ ರೂಪದಲ್ಲಿ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್. ನಮಸ್ತೆ ಸರ್, ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಹೇಳಿ, ಈ ವಿಶ್ವ ಪಶುವೈದ್ಯಕೀಯ ದಿನದ ಒಂದು ಮಹತ್ವ, ಇದರ ಒಂದು ಚರಿತ್ರೆ. ವಿಶ್ವ ಪಶುವೈದ್ಯಕೀಯ ದಿನ, ಒಂದು ಶ್ಲೋಕ ನೆನಪಾಗುತ್ತೆ, ವೈದ್ಯೋ ನಾರಾಯಣೋ ಹರಿ ಅಂತ. ಸೊ ಅಂದ್ರೆ ವೈದ್ಯರನ್ನ ದೇವರಿಗೆ ಹೋಲಿಸ್ತಾರೆ. ಸೊ ನಾವು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಮನುಷ್ಯರಿಗೆ ಚಿಕಿತ್ಸೆಯನ್ನ ನೀಡುವ ವೈದ್ಯರನ್ನು ನಾವು ಮಾನವ ವೈದ್ಯರು ಅಂತ ಕರಿತೇವೆ, ಅಥವಾ ಸಾಮಾನ್ಯ ವೈದ್ಯರು ಅಂತ ಕರಿತೇವೆ. ಅದೇ ರೀತಿ ಹೀಗೆ ಮಾತು ಬಾರದ, ಮುಗ್ಧ ಹಾಗೂ ಮೂಕ ಪ್ರಾಣಿಗಳಿಗೆ ಚಿಕಿತ್ಸೆಯನ್ನು ನೀಡುವ ವೈದ್ಯರನ್ನ ನಾವು ಪಶುವೈದ್ಯರು ಅಂತ ಕರಿತೇವೆ. ಪಶುವೈದ್ಯರು ಯಾವ ರೀತಿಯ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳೋದಾದ್ರೆ, ಪಶುಗಳ ಆರೋಗ್ಯ ಮತ್ತು ಚಿಕಿತ್ಸೆಯನ್ನು ಒದಗಿಸುವುದರಲ್ಲಿ ಪಶುವೈದ್ಯರು ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಇಂದು ಹಳ್ಳಿ ಹಳ್ಳಿಗಳಲ್ಲಿ ರೈತರ ಮನೆ ಬಾಗಿಲಿಗೆ ಹೋಗಿ ಪಶುವೈದ್ಯರು ತಮ್ಮ ಸೇವೆಯನ್ನ ಸಲ್ಲಿಸುತ್ತಾರೆ. ಯಾವ ರೀತಿಯ ಸೇವೆಗಳನ್ನ ಸಲ್ಲಿಸುತ್ತಾರೆ ರೈತರಿಗೆ ಗೊತ್ತಿದೆ. ಸರ್ಕಾರದಿಂದ ಅನುಷ್ಠಾನಗೊಳ್ಳುವ ಲಸಿಕೆ ಕಾರ್ಯಕ್ರಮಗಳಾಗಿರ್ಬೋದು, FMD ಅಂದ್ರೆ ಕಾಲುಬಾಯಿ ರೋಗ, ಚರ್ಮಗಂಟು ರೋಗ, ಚಪ್ಪೆ ರೋಗ, ಗಳಲೆ ರೋಗ, ಈ ರೀತಿಯ ಹಲವಾರು ರೋಗಗಳನ್ನು ತಡೆಗಟ್ಟಲು ರೈತರ ಮನೆ ಬಾಗಿಲಿಗೆ ಬಂದು ಲಸಿಕೆಗಳನ್ನ ನೀಡ್ತಾ ಇದ್ದಾರೆ. ಅದೇ ರೀತಿ ಆಕಳುಗಳಾಗಿರ್ಬೋದು, ಹಸು ಆಗಿರ್ಬೋದು, ಮೇಕೆ ಆಗಿರ್ಬೋದು, ಕುರಿ ಆಗಿರ್ಬೋದು, ಯಾವುದೇ ಪ್ರಾಣಿಗಳಾಗಿರ್ಲಿ, ಅವಕ್ಕೆ ಏನಾದ್ರು ನಿತ್ರಾಣಗೊಂಡರೆ ಅಥವಾ ರೋಗಗಳೇನಾದ್ರು ಬಂದ್ರೆ ಪಶುವೈದ್ಯರನ್ನ ಸಂಪರ್ಕದಲ್ಲಿ ಪಶುವೈದ್ಯರು ತಮ್ಮ ಮನೆ ಬಾಗಿಲಿಗೆ ಬಂದು ಕೂಡ ಸೇವೆಯನ್ನ ನೀಡ್ತಾ ಇದ್ದಾರೆ. ಸೊ ಅದಲ್ಲದೇನೆ 1962 ಅಂತ ಪ್ರಾಣಿ ಸಹಾಯವಾಣಿ ಕೂಡ ಲಭ್ಯ ಇರ್ತದೆ ಸರ್ಕಾರದಿಂದ. ಈ 1962ಗೆ ನೀವು ಕಾಲ್ ಮಾಡಿ ಅಥವಾ ಫೋನ್ ಮಾಡಿ ಹೇಳಿದ್ರೆ ಪಶುವೈದ್ಯರು ಬಂದು ನಿಮ್ಮ ಮನೆ ಬಾಗಿಲಲ್ಲೇ ಚಿಕಿತ್ಸೆಯನ್ನು ನೀಡುವ ವ್ಯವಸ್ಥೆಯನ್ನು ಕೂಡ ಇದೆ. ಅದೇ ರೀತಿ ರಾತ್ರಿ ಹೊತ್ತಾಗಿರ್ಬೋದು, ಹಗಲೊತ್ತಾಗಿರ್ಬೋದು, ಸೊ ಎಲ್ಲಾ ಸಮಯದಲ್ಲೂ ಪಶುವೈದ್ಯರು ಸಾಕಷ್ಟು ಕಷ್ಟಪಟ್ಟು ರೈತರಿಗೆ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಕರು ಹಾಕೋ ಸಮಯದಲ್ಲಿ ಕೆಲವೊಂದ್ಸಲಿ ರಾತ್ರಿ ಹೊತ್ತು ಕರು ಹಾಕ್ತಾ ಇರುತ್ತೆ, ಆ ಸಮಯದಲ್ಲಿ ಪಶುವೈದ್ಯರನ್ನ ಕರೆದ್ರೆ ಅವರು ಕೂಡ ಬಂದು ಕರು ತೆಗೆಯಲು ಸಹಾಯ ಮಾಡ್ತಾರೆ. ಸೊ ಈ ರೀತಿ ಹಲವಾರು ಚಿಕಿತ್ಸಾ ಕಾರ್ಯಕ್ರಮಗಳನ್ನ ಪಶುವೈದ್ಯರು ನಿರ್ವಹಿಸ್ತಾ ಇದ್ದಾರೆ. ಕೇವಲ ಚಿಕಿತ್ಸೆ ಅಷ್ಟೇ ಅಲ್ಲ, ಸೊ ಪಶುವೈದ್ಯರು ಆಹಾರದ ಭದ್ರತೆ ಅಥವಾ ಸುರಕ್ಷತೆ ಇದರಲ್ಲೂ ಕೂಡ ತಮ್ಮ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಸೊ ಇಂದು ನಿಮ್ಗೆಲ್ಲ ತಿಳಿದಿರೋ ಹಾಗೆ ಹಾಲಿನ ಉತ್ಪಾದನೆಯಲ್ಲಿ ನಮ್ಮ ಭಾರತ ನಂಬರ್ 1 ಆಗಿದೆ, ವಿಶ್ವದಲ್ಲೇ ನಂಬರ್ 1 ಇದೆ. ಅದೇ ರೀತಿ ಮೊಟ್ಟೆ ಉತ್ಪಾದನೆಯಲ್ಲಿ 2ನೇ ರ್ಯಾಂಕ್ ಇದೆ, ಮಾಂಸದ ಉತ್ಪಾದನೆಯಲ್ಲಿ 5ನೇ ರ್ಯಾಂಕ್ ಇದೆ. ಸೊ ಈ ರೀತಿ ನಾವು ವಿಶ್ವ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅಂತ ಅಂದ್ರೆ ರೈತರು ಪಶುಗಳನ್ನ ಸಾಕುವುದರ ಜೊತೆಗೆ ಅವುಗಳಿಗೆ ಚಿಕಿತ್ಸೆಯನ್ನ ನೀಡುತ್ತಿರುವ ಪಶುವೈದ್ಯರ ಕೊಡುಗೆ ಕೂಡ ಅಷ್ಟೇ ಅಪಾರವಾಗಿದೆ. ಸೊ ಯಾವುದೇ ಪ್ರಾಣಿ ಪಕ್ಷಿಗಳ ಏರುಪೇರಾದಲ್ಲಿ, ಅವುಗಳ ಆರೋಗ್ಯದ ಏನಾದ್ರು ವ್ಯತ್ಯಾಸ ಆದಲ್ಲಿ ಅಂತಹ ಸಂದರ್ಭದಲ್ಲಿ ಕೂಡ ಪಶುವೈದ್ಯರು ತಪಾಸಣೆ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀಡುತ್ತಾರೆ. ಹಾಗೂ ಅವುಗಳ ಹಾಲಿನ ಉತ್ಪಾದನೆ ಆಗಿರ್ಬೋದು, ಮೊಟ್ಟೆ ಉತ್ಪಾದನೆ ಆಗಿರ್ಬೋದು, ಈ ರೀತಿ ಅವಕ್ಕೆ ಉತ್ಪಾದನೆ ಹೆಚ್ಚಿಸಲು ಯಾವ ರೀತಿ ಕ್ರಮಗಳನ್ನ ವಹಿಸ್ಕೋಬೇಕು, ರೈತರು ಯಾವ ರೀತಿಯ ಅವುಗಳನ್ನ ನಿರ್ವಹಣೆಯನ್ನ ಮಾಡಬೇಕು ಅನ್ನೋ ಮಾಹಿತಿಗಳನ್ನು ಕೂಡ ನೀಡ್ತಾ ಹೋಗ್ತಾರೆ. ಸೊ ಅದು ಅಲ್ದೇನೆ, ಸೊ ನಾವು ಕುಡಿಯುವ ಹಾಲು, ಮೊಟ್ಟೆ, ಮಾಂಸ ಇದರ ಗುಣಮಟ್ಟ ಕಾಪಾಡೋದ್ರಲ್ಲೂ ಕೂಡ ಪಶುವೈದ್ಯರು ಮುಂಚೂಣಿ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಪಶುವೈದ್ಯರು ಕೇವಲ ಪ್ರಾಣಿಗಳ ಆರೋಗ್ಯ ಅಷ್ಟೇ ಕಾಪಾಡ್ತಾ ಇಲ್ಲ, ಮನುಷ್ಯರ ಆರೋಗ್ಯವನ್ನ ಬಲವರ್ಧಿಸಲು ಅಥವಾ ಅವರುಗಳ ಆರೋಗ್ಯವನ್ನ ಕಾಪಾಡಲು ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ ಅಂತಂದ್ರೆ, ನಿಮ್ಗೆಲ್ಲ ತಿಳಿದಿರೋ ಹಾಗೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತಹ ಕಾಯಿಲೆಗಳಿವೆ, ಅವುಗಳನ್ನ ನಾವು ಝೋನೋಟಿಕ್ ಡಿಸೀಸ್ ಅಂತ ಹೇಳ್ತೀವಿ, ಪ್ರಾಣಿಜನ್ಯ ರೋಗಗಳು ಅಂತ ಹೇಳ್ತೀವಿ. ಸೊ ಈ ರೀತಿ ಕಾಯಿಲೆಗಳನ್ನ ತಡೆಗಟ್ಟಲು ಲಸಿಕೆ ಕಾರ್ಯಕ್ರಮಗಳು, ಝೋನೋಟಿಕ್ ಕಾಯಿಲೆ ಅಂತಂದ್ರೆ ರೇಬಿಸ್, ಆಂಥ್ರಾಕ್ಸ್, ಬ್ರುಸಲೋಸಿಸ್, ಈ ಕಾಯಿಲೆಗಳು ಪ್ರಾಣಿಗಳಿಂದ ಮನುಷ್ಯನಿಂದ ಹರಡುತ್ತವೆ. ಸೊ ಈ ರೀತಿ ಹರಡೋದನ್ನ ತಡೆಗಟ್ಟಲು ಪಶುವೈದ್ಯಕರು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದು ಅದರಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅದಲ್ದೇನೆ ಸಾಂಕ್ರಾಮಿಕ ರೋಗ, ಸಾಂಕ್ರಾಮಿಕ ರೋಗ ಅಂದ ತಕ್ಷಣ ನಿಮ್ಗೆಲ್ಲ ತಿಳಿದಿದೆ, ಸೊ ಯಾವ ರೀತಿ ಹರಡುತ್ತೆ ಅಂತ ಹೇಳ್ಬಿಟ್ಟು ಉತ್ತಮವಾದ ಉದಾಹರಣೆ ಅಂತ ಹೇಳೋದಾದ್ರೆ COVID-19. COVID-19 ಒಂದು ಎಲ್ಲರಿಗೂ ನೆನ್ಪಿಟ್ಕೊಳ್ಳುವಂತ ಒಂದು ಕಾಯಿಲೆ. ಅದಲ್ದೇನೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಬರ್ಡ್ ಫ್ಲೂ, ಹಕ್ಕಿ ಜ್ವರ, ಇನ್ಫ್ಲೂಯೆನ್ಸಾ ಅಂತ ಹೇಳ್ತೀವಿ, ಅದೇ ರೀತಿ ಸ್ವೈನ್ ಫ್ಲೂ, ಹಂದಿ ಜ್ವರ ಅಂತ ಹೇಳ್ತೀವಿ, ಈ ರೀತಿ ಯಾವ್ದಾದ್ರು ಸಾಂಕ್ರಾಮಿಕ ರೋಗಗಳೇನಾರು ಆದಲ್ಲಿ ಅವುಗಳನ್ನ ತಡೆಗಟ್ಟಲು, ಮನುಷ್ಯರಿಗೆ ಬರದಲೇ ಇರೋ ಹಾಗೆ ತಡೆಗಟ್ಟಲು ಯಾವ ಯಾವ ಕಾರ್ಯಗಳನ್ನ ಅನುಸರಿಸಬೇಕು, ಯಾವ್ಯಾವ ಕಾರ್ಯಕ್ರಮಗಳನ್ನ ಅಲ್ಲಿ ತಗೋಬೇಕು ಆ ಹರಡುವಿಕೆಯನ್ನ ತಡೆಗಟ್ಟಲು, ಪಶುವೈದ್ಯಕರ ಪಾತ್ರ ಬಹಳ ಅಗಾಧವಾಗಿದೆ. ಸೊ ಈ ರೀತಿ ಕೋವಿಡ್ ನಲ್ಲಿ ಕೂಡ ನಿಮ್ಗೆ ತಿಳಿದಿದೆ, ಪಶುವೈದ್ಯರು COVID-19 ಸಂದರ್ಭದಲ್ಲಿ ಸೊ ಮುಂಚೂಣಿ ಕಾರ್ಯಕರ್ತರಾಗಿ ಕೊರೋನಾ ವಾರಿಯರ್ಸ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಸೊ ಅವರು ಕೋವಿಡ್ ತಡೆಗಟ್ಟಲು ಸಾಕಷ್ಟು ಪಶುವೈದ್ಯರು ಈವನ್ ಯಾವ್ದು ಅಂತ ಅಂದ್ರೆ ಈ COVID-19 ಟೆಸ್ಟಿಂಗ್ ಪ್ರಯೋಗಾಲಯಗಳಲ್ಲೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಸೊ ನಾನು ಕೂಡ ಈ ಪ್ರಯೋಗಾಲಯದಲ್ಲಿ 4 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದೇನೆ ವಿಜ್ಞಾನಿಯಾಗಿ. ಹಾಗಾಗಿ ಪಶುವೈದ್ಯರ ಕಾರ್ಯ ಏನಿದೆಯಲ್ಲ ಅದು ಬಹಳ ಅಗಾಧವಾದದ್ದು, ಅವರುಗಳ ತಡೆಗಟ್ಟಿಕೆಯಲ್ಲಿ ಬಹಳ ಪ್ರಮುಖವಾದ ವಹಿಸ್ತಾರೆ. ಅದೇ ರೀತಿ ಮುಂದುವರೆದು ಹೇಳೋದಾದ್ರೆ ವನ್ಯಜೀವಿಗಳ ಸಂರಕ್ಷಣೆ ಹಾಗೂ ವನ್ಯಜೀವಿಗಳ ಮಾನವ ವನ್ಯಜೀವಿ ಸಂಘರ್ಷ ಅಂತ ನಾವೇನ್ ಹೇಳ್ತೀವಿ, ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್. ಸೊ ಇದರೂ ಕೂಡ ಪಶುವೈದ್ಯರು ಬಹಳ ತಮ್ಮ ಕೊಡುಗೆಗಳನ್ನ ನೀಡ್ತಿದ್ದಾರೆ. ಕೇವಲ ಸಾಕುಪ್ರಾಣಿ ಅಷ್ಟೇ ಅಲ್ಲ, ಸೊ ವನ್ಯಜೀವಿಗಳ ಸಂರಕ್ಷಣೆ, ಅವುಗಳ ಚಿಕಿತ್ಸೆ, ಅವುಗಳಿಗೆ ರೋಗ ಬರದಂಗೆ ತಡೆಗಟ್ಟುವಿಕೆ, ಝೂ ಅಂತ ಏನ್ ಹೇಳ್ತೀವಿ ಪ್ರಾಣಿ ಸಂಗ್ರಹಾಲಯ, ಅಭಯಾರಣ್ಯ, ವನ್ಯಜೀವಿ ಉದ್ಯಾನವನ, ನ್ಯಾಷನಲ್ ಪಾರ್ಕ್, ಎಲ್ಲಾ ಕಡೆ ಪಶುವೈದ್ಯರು ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಸೊ ಅದಲ್ದೇನೆ ಇಲ್ಲಿ ಇರುವ ವನ್ಯಜೀವಿಗಳಿಗೆ ಚಿಕಿತ್ಸೆ, ಅದರ ನಿರ್ವಹಣೆಯ ಬಗ್ಗೆ ಅವರು ಸಾಕಷ್ಟು ಕಾರ್ಯಗಳನ್ನ ನಿರ್ವಹಿಸುತ್ತಿದ್ದಾರೆ. ನಾನು ಅವಾಗ್ಲೇ ಹೇಳ್ದಂಗೆ ಮಾನವ ವನ್ಯಜೀವಿ ಸಂಘರ್ಷ ಅಂತ ಹೇಳಿದೆ, ಸಾಕಷ್ಟು ಕಡೆಗಳಲ್ಲಿ ನಿಮ್ಗೆ ಗೊತ್ತಿದೆ ಆನೆಗಳಿಂದ ಉಪಟಳ ಇದೆ. ಸೊ ರೈತರಿಗೆ ಬಹಳಷ್ಟು ಉಪಟಳ ಇದೆ. ಸೊ ಹಾಸನ, ಸಕಲೇಶ್ಪುರ ಅಂತ ಕಡೆ ಹೋದ್ರೆ ಸೊ ನಿಮ್ಗೆ ಆನೆಗಳು ಬಹಳ ಉಪಟಳ ಕೊಡ್ತಿದ್ದೇವೆ. ಅಲ್ಲಿ ಆನೆಗಳನ್ನ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಪಶುವೈದ್ಯರು ಅರವಳಿಕೆ ನೀಡಿ ಅವುಗಳನ್ನ ಹಿಡಿಯೋದಕ್ಕೆ ಸಾಕಷ್ಟು ಹಗಲು ರಾತ್ರಿ ಅಂದರೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಚಿರತೆ ಹಾವಳಿ ಇರೋ ಕಡೆ ಕೂಡ ಚಿರತೆಯನ್ನು ಸೆರೆ ಹಿಡಿಯಲು ಸಾಕಷ್ಟು ಜನ ಪಶುವೈದ್ಯರು ತಮ್ಮ ತಮ್ಮ ತಮ್ಮ ಪರಿಣಿತಿಗೆ ಅನುಸಾರವಾಗಿ ಸಾಕಷ್ಟು, ನಾ ಇಂಥವ್ರು ಅಂತ ಹೇಳಲಿಕ್ಕೆ ಬರಲ್ಲ, ಸಾಕಷ್ಟು ಜನ ಪಶುವೈದ್ಯರು ಇಂದು ತಮ್ಮ ಸೇವೆಯನ್ನ ಅಗಾಧವಾಗಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಸಂಶೋಧನೆ ಆಗಿರ್ಬೋದು, ಸಂಶೋಧನೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರೆ ಹಲವಾರು ಸಂಶೋಧನಾ ಸಂಸ್ಥೆಗಳಲ್ಲಿ ಪಶುವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ವಿಸ್ತರಣಾ ಚಟುವಟಿಕೆಗಳು, ವಿಸ್ತರಣಾ ಚಟುವಟಿಕೆಗಳು ಏನಂದ್ರೆ ಪಶುವೈದ್ಯಕ್ಕೆ ಸಂಬಂಧಿಸಿದಂತೆ ಸೊ ಅನಿಮಲ್ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಅನಿಮಲ್ ಹೆಲ್ತ್ ಕ್ಯಾಂಪ್ ಅಂದ್ರೆ ಪಶು ಮೇಳ, ಕೃಷಿ ಮೇಳ, ಹಾಗೆ ಹಾಲು ಕರೆಯುವ ಸ್ಪರ್ಧೆ, ಕರು ಸ್ಪರ್ಧೆ, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜಿಸಿ ರೈತರಿಗೆ ಪಶುಪಾಲನೆ ಅಥವಾ ಪಶುಸಂಗೋಪನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ತಮ್ಮ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಡಾಕ್ಟರ್, ಈಗ ಈ ದಿನದ ಒಂದು ಇತಿಹಾಸಕ್ಕೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ವಿಶ್ವ ಪಶುವೈದ್ಯಕೀಯ ದಿನಾಚರಣೆ ಇದು ವಿಶ್ವದಾದ್ಯಂತ ಆಚರಿಸುವ ದಿನ, ವಿಶ್ವ ಪಶುವೈದ್ಯಕೀಯ ದಿನ. ಸೊ ಇದನ್ನ ಮೊದಲು ಆರಂಭಿಸಬೇಕು ಅಂತ ಹೇಳ್ಬಿಟ್ಟು ಜುಲೈ 1863 ಎಡಿನ್ಬರ್ಗ್ ನಲ್ಲಿರುವ ಪಶುವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಜಾನ್ ಗಾಮ್ಗೆ ಅಂತ ಹೇಳ್ತಾರೆ, ಅವರು ಜರ್ಮನಿಯ ಹ್ಯಾಂಬರ್ಗ್ ನಲ್ಲಿ ಮೊದಲ ಅಂತಾರಾಷ್ಟ್ರೀಯ ಪಶುವೈದ್ಯಕೀಯ ಕಾಂಗ್ರೆಸ್ ಗೆ ಪಶುವೈದ್ಯರನ್ನು ಹಾಗೂ ಪರಿಣಿತರನ್ನು ಆಹ್ವಾನಿಸ್ತಾರೆ. ಸೊ ತದನಂತರ 1959 ಸ್ಪೇನ್ ನ ಮ್ಯಾಡ್ರಿಡ್ ನಲ್ಲಿ ಪಶುವೈದ್ಯಕೀಯ ಸಂಘವನ್ನ ಅಧಿಕೃತವಾಗಿ ಸ್ಥಾಪಿಸ್ತಾರೆ. ಈ ಪಶುವೈದ್ಯಕೀಯ ಸಂಘ ಏನಿದೆ ಅದು 80 ರಾಷ್ಟ್ರಗಳಿಗಿಂತ ಹೆಚ್ಚು ಇರುವ ಪ್ರತಿನಿಧಿಸುವ ಒಂದು ಒಕ್ಕೂಟ ಇದೆ ಈ ವಿಶ್ವ ಪಶುವೈದ್ಯಕೀಯ ಸಂಘ. ಸೊ ಇದರ ಮುಖ್ಯ ಧ್ಯೇಯ ಏನಿದೆ ಅಂತಂದ್ರೆ ಪಶುವೈದ್ಯಕೀಯ ಔಷಧ ವಿಜ್ಞಾನ, ಪಶುವೈದ್ಯಕೀಯ ವೃತ್ತಿ ಅನ್ನು ಸಾರ್ವಜನಿಕ ಮತ್ತು ಖಾಸಗಿ ಪಶುವೈದ್ಯಕೀಯ ಸೇವೆಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಜಾಗತಿಕವಾಗಿ ಪ್ರಾಣಿಗಳ ಆರೋಗ್ಯ ಮತ್ತು ಕಲ್ಯಾಣದ ಜೊತೆಗೆ ಸಾರ್ವಜನಿಕ ಆರೋಗ್ಯನ ಕಾಪಾಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಸೊ ಅದೇ ರೀತಿ ಈ ಉದ್ದೇಶದ ನಂತರ 2000 ಇಸ್ವಿಯಲ್ಲಿ ಪಶುವೈದ್ಯಕೀಯ ವೃತ್ತಿಯನ್ನ ಅವರು ವಾರ್ಷಿಕವಾಗಿ ಆಚರಣೆಯನ್ನ ಮಾಡಬೇಕು ಅಂತ ನಿರ್ಧರಿಸಿ ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯನ್ನ ಸ್ಥಾಪನೆ ಮಾಡುತ್ತಾರೆ. ಯಾವಾಗ 2000 ಇಸ್ವಿಯಲ್ಲಿ. ಸೊ 2000 ಇಸ್ವಿಯಿಂದ ಇಲ್ಲಿಯವರೆಗೂ ಪ್ರತಿ ವರ್ಷ ಏಪ್ರಿಲ್ ಕೊನೆಯ ವಾರದಂದು ವಿಶ್ವ ಪಶುವೈದ್ಯಕೀಯ ದಿನವನ್ನ ಆಚರಿಸ್ತಾ ಬಂದಿದ್ದೇವೆ. ಏಪ್ರಿಲ್ ಕೊನೆಯ ವಾರ ಅಂದ್ರೆ ಈ ವರ್ಷ ಏಪ್ರಿಲ್ 26 ಬಿಡುತ್ತೆ. ಅದೇ ರೀತಿ ಪ್ರತಿ ವರ್ಷ ಏಪ್ರಿಲ್ ಕೊನೆಯ ಶನಿವಾರ ಏನಿದೆ ಅದು ಯಾವ ದಿನ ಬೀಳುತ್ತೆ ಆ ಕೊನೆಯ ಶನಿವಾರದ ದಿನ ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯನ್ನಾಗಿ ನಾವು ಆಚರಣೆ ಮಾಡ್ತೇವೆ. ಈಗ ಈ ಒಂದು ವಿಶ್ವ ಪಶುವೈದ್ಯಕೀಯ ದಿನದ ಉದ್ದೇಶಕ್ಕೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ವಿಶ್ವ ಪಶುವೈದ್ಯಕೀಯ ದಿನದ ಮುಖ್ಯ ಉದ್ದೇಶ ಏನಂದ್ರೆ ಪಶುವೈದ್ಯಕೀಯ ವೃತ್ತಿಯ ಬಗ್ಗೆ ಜಾಗೃತಿ ಮೂಡಿಸುವುದು. ಯಾವ ರೀತಿ ಜಾಗೃತಿ ಮೂಡಿಸೋದು ಅಂದ್ರೆ ಸಮಾಜದಲ್ಲಿ ಪಶುವೈದ್ಯಕೀಯರು ನಿರ್ವಹಿಸುತ್ತಿರುವ ಮುಖ್ಯವಾದ ಪಾತ್ರಗಳನ್ನು ತಿಳಿಸೋದು, ಹಾಗೆ ಪಶುವೈದ್ಯಕೀಯ ವೃತ್ತಿ ಮತ್ತು ಪ್ರಾಣಿ ಕಲ್ಯಾಣ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸುವುದು, ಅದೇ ರೀತಿ ಪ್ರಪಂಚದಾದ್ಯಂತ ಪಶುವೈದ್ಯರನ್ನು ಮತ್ತು ಅವರ ಅತ್ಯುತ್ತಮ ಕೆಲಸ ಕಾರ್ಯಕ್ಕಾಗಿ ಗುರುತಿಸಿ ಅವರಿಗೆ ಬೆಂಬಲವನ್ನ ನೀಡತಕ್ಕಂಥದ್ದು, ಹಾಗೆಯೇ ಅವರ ಕಠಿಣ ಪರಿಶ್ರಮ ಸಮರ್ಪಣೆಗೆ ಸೊ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತಹ ಉದ್ದೇಶವನ್ನ ಈ ವಿಶ್ವ ಪಶುವೈದ್ಯ ದಿನದಂದು ಇದೆ. ಅದೇ ರೀತಿ ಈ ವಿಶ್ವ ಪಶುವೈದ್ಯ ದಿನಾಚರಣೆ ಏನಿದೆ ವಿಶ್ವ ಪಶು ವೃತ್ತಿಪರಲು ಈ ಪಶುವೈದ್ಯಕೀಯ ವೃತ್ತಿಯಲ್ಲಿ ಏನು ತೊಡಗಿಸಿಕೊಂಡಿದ್ದಾರೆ ಆ ವೃತ್ತಿಪರರು ಒಂದುಗೂಡಿ ಸೊ ಅವರ ಆಲೋಚನೆಗಳು ಹಾಗೂ ವಿಚಾರಗಳನ್ನು ಹಂಚಿಕೊಳ್ಳಲು ಸೊ ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಈ ಸಂದರ್ಭದಲ್ಲಿ ಹಲವಾರು ಸಂಘಟನೆಗಳು ಕಾನ್ಫರೆನ್ಸ್ ಅಥವಾ ಸಮ್ಮೇಳನಗಳನ್ನ ಆಯೋಜಿಸ್ತಾರೆ ಅಥವಾ ಕಾರ್ಯಕ್ರಮಗಳನ್ನ ಆನಿಸ್ತಾರೆ, ಟೆಕ್ನಿಕಲ್ ಸೆಮಿನಾರ್ ಗಳನ್ನ ಆಯೋಜಿಸ್ತಾರೆ. ಇಲ್ಲಿ ಪಶುವೈದ್ಯಕರು ಕೂಡ ಭಾಗವಹಿಸ್ತಾರೆ, ಹಾಗೆ ಪ್ರಾಣಿ ಪ್ರಿಯರು ಅವರು ಕೂಡ ಭಾಗವಹಿಸಿ ಪಶುವೈದ್ಯರ ಜೊತೆ ಸಮಾಲೋಚನೆಯನ್ನ ನಡೆಸ್ತಾರೆ. ತಾವು ಈಗ ಈ ಒಂದು ದಿನದ ಸಂದರ್ಭದಲ್ಲಿ ಮಹಾವಿದ್ಯಾಲಯದಲ್ಲಿ ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ? ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲೂ ಕೂಡ ಈ ದಿನದಂದು ನಾವು ಉಚಿತ ಲಸಿಕೆಯನ್ನ ನೀಡುವ ಪ್ರಕಾರ ಅಥವಾ ಜಂತು ನಾಶಕ ಔಷಧಿಯನ್ನು ಕೂಡ ನಾವು ನೀಡ್ತೇವೆ. ಸೊ ಈ ರೀತಿ ಅದಲ್ಲದೆ ಶಾಲೆಗಳಲ್ಲಿ ಪಶುವೈದ್ಯ ವೃತ್ತಿಯ ಬಗ್ಗೆ, ಪ್ರಾಣಿಗಳಿಂದ ಹರಡುವ ರೋಗಗಳ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಕೂಡ ನಾವು ತಾಂತ್ರಿಕ ಮಾಹಿತಿ, ತಾಂತ್ರಿಕ ಒಂದು ವಿಚಾರ ವಿನಿಮಯ, ಹೌದು ಅಂತಹ ಕಾರ್ಯಕ್ರಮಗಳನ್ನು ಕೂಡ ನಾವು ಆಯೋಜಿಸುತ್ತೇವೆ ಪ್ರತಿ ವರ್ಷ. ವಿಶ್ವ ಪಶುವೈದ್ಯಕೀಯ ದಿನದಂದು ವಿಶ್ವ ಪಶುವೈದ್ಯಕೀಯ ಸಂಘ ಪ್ರತಿ ವರ್ಷ ಒಂದು ಥೀಮ್ ಅಥವಾ ಒಂದು ಧ್ಯೇಯವನ್ನ ಇಟ್ಟು ಆಚರಿಸ್ತಾರೆ. 2000 ಇಸ್ವಿಯಿಂದ ಇಲ್ಲಿವರೆಗೂ ಪ್ರತಿ ವರ್ಷನೂ ಒಂದು ಧ್ಯೇಯವನ್ನ ಇಟ್ಕೊಂಡಿದ್ದಾರೆ. ಸೊ ಈ ವರ್ಷದ ದೇಹಕ್ಕೆ ಬಂದ ಈ ವರ್ಷದ ಒಂದು ಘೋಷವಾಕ್ಯ ಅಂತ ಹೇಳ್ಬೋದು ಅಲ್ವಾ? ಹೌದು, ಈ ವರ್ಷದ ಘೋಷವಾಕ್ಯ ಅಥವಾ ಈ ವರ್ಷದ ಧ್ಯೇಯ ವಿಷಯ ಏನು ಅಂತ ಅಂದ್ರೆ ಅನಿಮಲ್ ಹೆಲ್ತ್ ಟೇಕ್ಸ್ ಎ ಟೀಮ್, ಅಂದ್ರೆ ಪ್ರಾಣಿಗಳ ಆರೋಗ್ಯವು ಒಂದು ತಂಡವನ್ನು ತೆಗೆದುಕೊಳ್ಳುತ್ತದೆ, ಇದು ಈ ವರ್ಷದ ಧ್ಯೇಯ. ಸೊ ಇದನ್ನ ಹೇಳೋದಾದ್ರೆ ಉತ್ತಮ ಗುಣಮಟ್ಟದ ಪಶುವೈದ್ಯಕೀಯ ಸೇವೆಯನ್ನು ತಲುಪಿಸಲು ಕೇವಲ ಪಶುವೈದ್ಯರಲ್ಲದೆ ಅನೇಕ ವೃತ್ತಿಪರರು ತಮ್ಮ ಪಾತ್ರವನ್ನ ವಹಿಸುತ್ತದೆ. ಸೊ ಪಶುವೈದ್ಯಕೀಯ ಆರೈಕೆಯಲ್ಲಿ ತಂಡವಾಗಿ ಕೆಲಸ ನಿರ್ವಹಿಸಬೇಕಾಗುತ್ತದೆ. ಸೊ ಯಾವ ರೀತಿ ಅಂದ್ರೆ ಪರಿಣಾಮಕಾರಿಯಾಗಿ ಪಶುವೈದ್ಯಕೀಯ ಸೇವೆಗಳನ್ನು ಒದಗಿಸಲು ಪಶುವೈದ್ಯಕೀಯ ಪರೀಕ್ಷಕರು, ತಂತ್ರಜ್ಞರು, ಸಂಶೋಧಕರು ಹಾಗೂ ಇತರ ಸಂಬಂಧಪಟ್ಟ ಆರೋಗ್ಯ ವೃತ್ತಿಪರರು ಸೇರಿ ಜೊತೆಗೂಡಿ ಸಾಮೂಹಿಕವಾಗಿ ಈ ಪ್ರಾಣಿಗಳ ಆರೋಗ್ಯಕ್ಕೆ ಅಥವಾ ಆರೋಗ್ಯದ ಬಲವರ್ಧನೆಗೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಸೊ ಒಂದು ತಂಡವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಸೊ ಕೇವಲ ಪಶುವೈದ್ಯರಲ್ಲದೆ ಇತರ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವಂತಹವರು ಕೂಡ ಪ್ರಾಣಿ ಕಲ್ಯಾಣಕ್ಕಾಗಿ ತಮ್ಮ ಯೋಗದಾನವನ್ನು ನೀಡಬೇಕು ಅನ್ನೋದು ಈ ಇದರ ಥೀಮ್, ಈ ವರ್ಷದ ಒಂದು ಧ್ಯೇಯ ಅಥವಾ ಥೀಮ್. ಈಗ ಈ ಒಂದು ವಿಶ್ವ ಪಶು ವೈದ್ಯಕೀಯ ದಿನದ ಒಂದು ಆಚರಣೆ ಸಂದರ್ಭದಲ್ಲಿ ಯಾರು ಇದರಲ್ಲಿ ಹೆಚ್ಚಿನ ಒಂದು ಸಾಧನೆ ಮಾಡಿದ್ದಾರೆ, ಗುರುತಿಸಿಕೊಂಡಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಪ್ರತ್ಯೇಕವಾಗಿ ಅಂತವರಿಗೆ ಸನ್ಮಾನ ಮಾಡುವುದು ಮತ್ತೆ ಗೌರವ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ? ಹೌದು, ವಿಶ್ವ ಪಶು ವೈದ್ಯಕೀಯ ಸಂಘ ಅಂತ ಏನಿದೆ ವಿಶ್ವ ಮಟ್ಟದಲ್ಲೂ ಕೂಡ ನಮ್ಮ ಪಶು ವೈದ್ಯಕೀಯ ವಿಜ್ಞಾನ ವಿಭಾಗದಲ್ಲಿ ಪಶು ವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಪಶು ವೈದ್ಯರನ್ನ ಅವರ ಸಂಶೋಧನೆ ಆಗಿರ್ಬೋದು ಅಥವಾ ಅವರ ಸೇವೆಯನ್ನಾಗಿರ್ಬೋದು ಅವುಗಳನ್ನ ಗುರುತಿಸಿ ಅವ್ರಿಗೆ ಅವಾರ್ಡ್ಸ್ ಗಳನ್ನ ಕೊಡ್ತಾರೆ. ಅದಲ್ಲದೆ ಸಾಕಷ್ಟು ಸಂಘಟನೆಗಳು ಇದಾವೆ, ಆ ಸಂಘಟನೆಗಳು ಕೂಡ ಈ ದಿನದಂದು ಪಶು ವೈದ್ಯರನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಕೂಡ ಮಾಡ್ತೀವಿ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಸಾಕಷ್ಟು ಪಶು ವೈದ್ಯರಿಗೆ ಅವರ ಕಾರ್ಯವನ್ನ ಮೆಚ್ಚಿ ಅವ್ರಿಗೆ ಪ್ರಶಂಸಾ ಪತ್ರವನ್ನು ನೀಡೋದು ಸನ್ಮಾನ ಮಾಡೋದನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಕೊನೆಯದಾಗಿ ಪಶು ವೈದ್ಯಕೀಯ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರಿಗೆ ಯಾವೆಲ್ಲ ಒಂದು ಅವಕಾಶಗಳು ಅವರಿಗೆ ಮುಂದೆ ಇದೆ, ಆಮೇಲೆ ಅವರಿಗೆ ಯಾವ ಒಂದು ರೀತಿಯ ಪ್ರೋತ್ಸಾಹ ಮತ್ತೆ ಅವಕಾಶಗಳ ಬಗ್ಗೆ ಏನ್ ಹೇಳಕ್ಕೆ ಇಷ್ಟ? ಈ ವಿಶ್ವ ಪಶು ವೈದ್ಯಕೀಯ ದಿನ ಏನಿದೆ, ಪಶು ವೈದ್ಯಕೀಯ ಕ್ಷೇತ್ರವನ್ನ ಯುವ ಜನರಿಗೆ ಒಂದು ವೃತ್ತಿ ಮಾರ್ಗವನ್ನಾಗಿ ಉತ್ತೇಜಿಸುವ ಒಂದು ಗುರಿಯನ್ನ ಹೊಂದಿದೆ. ಯುವಕರಿಗೆ ಈ ಪಶು ವೈದ್ಯಕೀಯ ವೃತ್ತಿಯಲ್ಲಿ ಯಾವ ರೀತಿಯ ಉದ್ಯೋಗದ ಅವಕಾಶಗಳು ಇವೆ ಅನ್ನೋದನ್ನ ನೋಡೋದಾದ್ರೆ, ಪಶು ವೈದ್ಯರು ಸರ್ಕಾರದಿಂದ ಪಶು ವೈದ್ಯರಾಗಿ ನೇಮಕ ಆಗುತ್ತೆ. ಅದೇ ರೀತಿ ಖಾಸಗಿಯಾಗಿ ಕೂಡ ತಾವು ಪಶು ಆಸ್ಪತ್ರೆಗಳನ್ನ ಅಥವಾ ಪಶು ಕ್ಲಿನಿಕ್ ಗಳನ್ನ ತೆರೆದುಕೊಳ್ಳಬಹುದು. ಸಂಶೋಧನೆಯಲ್ಲಿ ಕೂಡ ಭಾಗವಹಿಸಬಹುದು. ಸಂಶೋಧನೆಯಲ್ಲಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಸಂಶೋಧನಾ ಸಂಸ್ಥೆಗಳಾದ ICR, ICMR, DBT, CSIR ಈ ರೀತಿ ಸಂಶೋಧನಾ ಸಂಸ್ಥೆಗಳಲ್ಲಿ ಅಥವಾ ಕೇಂದ್ರಗಳಲ್ಲಿ ಸಂಶೋಧನಾ ವಿಜ್ಞಾನಿಯಾಗಿ ತಮ್ಮ ಕೊಡುಗೆಯನ್ನ ನೀಡಬಹುದು. ಅದೇ ರೀತಿ ಫಾರ್ಮಸಿ ಅಥವಾ ಡ್ರಗ್ ಡಿಸ್ಕವರಿ ಅಂತ ನಾವು ಏನ್ ಹೇಳ್ತೀವಿ ಅದರಲ್ಲೂ ಕೂಡ ಸಂಶೋಧನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಬಹುದು. ಅದೇ ರೀತಿ ಪ್ರಾಧ್ಯಾಪಕರ ವೃತ್ತಿ ಅಂದ್ರೆ ಟೀಚಿಂಗ್ ಫೀಲ್ಡ್ಗೆ ಬರೋದಾದ್ರೆ ಸಹಾಯಕ ಪ್ರಾಧ್ಯಾಪಕರಾಗಿ ಪಶು ವೈದ್ಯಕೀಯ ಕಾಲೇಜುಗಳಲ್ಲಿ ಹಾಗೂ ಕೃಷಿ ಕಾಲೇಜುಗಳಲ್ಲಿ ಕೂಡ ಲಭ್ಯ ಇದೆ. ಪಶು ವೈದ್ಯಕೀಯ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿದ್ಯಾಲಯ ಬೀದರ್, ಸೊ ಇಲ್ಲಿ ನಮ್ಮ ಒಂದೇ ಒಂದು ವಿಶ್ವವಿದ್ಯಾಲಯ ಇರೋದು. ಇದರ ಅಡಿಯಲ್ಲಿ 5 ಕಾಲೇಜ್ ಇದೆ, ಪಶು ವೈದ್ಯಕೀಯ ಕಾಲೇಜು ಬೆಂಗಳೂರು, ಪಶು ವೈದ್ಯಕೀಯ ಕಾಲೇಜ್ ಬೀದರು, ಮೊದಲು 2 ಕಾಲೇಜ್ ಇದ್ದಿದ್ದು ಈಗ ಬೆಂಗಳೂರು, ಬೀದರು, ಶಿವಮೊಗ್ಗ, ಹಾಸನ್, ಗದಗ್ ಮತ್ತು ಅಥಣಿ, ಸೊ ಇಷ್ಟು ಸ್ಥಳಗಳಲ್ಲಿ ಪಶು ವೈದ್ಯಕೀಯ ವಿಜ್ಞಾನದ ಬಗ್ಗೆ ಕಲಿಕೆ ಮಾಡಲು ಪಶು ವೈದ್ಯಕೀಯ ಕಾಲೇಜ್ ಇದ್ದು, ಸೊ ಯಾರು ಪಶು ವೈದ್ಯಕೀಯ ವೃತ್ತಿಯಲ್ಲಿ ತಮ್ಮನ್ನು ತೊಡಸ್ಕೋಬೇಕು ಅಂತಿದ್ರೆ ಸಿಇಟಿ ಪರೀಕ್ಷೆ ಬರೀಬೇಕು, ನೀಟ್ ಪರೀಕ್ಷೆ ಬರೀಬೇಕು, ಪರೀಕ್ಷೆ ಬರೆದು ಸೊ ನೀವು ಈ ಕಾಲೇಜುಗಳನ್ನೇ ನೀವು ಭರ್ತಿಯನ್ನ ಪಡೆದುಕೊಳ್ಬಹುದು. ಇನ್ನ ಯಾವ ಯಾವ ಕೆಲಸಗಳು ಇದೆ ಅಂತಂದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಅಲ್ಲಿ ಕೂಡ ಸಂಶೋಧನಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಬಹುದು. ಸೈನ್ಯ ಏನಿದೆ, ಭಾರತೀಯ ಸೈನ್ಯ ಏನಿದೆ, ಅಲ್ಲೂ ಕೂಡ ಪಶು ವೈದ್ಯರಿಗೆ ಬಹಳ ಅವಕಾಶಗಳಿದೆ. ರಿಮೋಟ್ ವೆಟರ್ನರಿ ಕಾಪ್ಸ್ ಅಂತ ಇದೆ, ಅಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್, ಸೊ ಇವುಗಳೆಲ್ಲ ಪಶು ವೈದ್ಯರನ್ನ ನೇಮಕ ಮಾಡ್ಕೊಳ್ತಾರೆ. ಅಲ್ಲೂ ಕೂಡ ನೀವು ಯಾರಾದ್ರೂ ನಾನು ಸೈನ್ಯದಲ್ಲಿ ನಾನು ತೊಡಗಿಸ್ಕೋಬೇಕು ಅಂತ ಏನಾರು ಇದ್ರೆ ಪಶು ವೈದ್ಯರಲ್ಲೂ ಕೂಡ ತಮ್ಮನ್ನ ತಾವು ತಮ್ಮ ವೃತ್ತಿಯಲ್ಲೂ ಕೂಡ ಅವರು ಭಾರತೀಯ ಸೇನೆಗೆ ಸೇವೆಯನ್ನು ನೀಡುವುದರ ಮೂಲಕ ಸಲ್ಲಿಸಬಹುದು. ಅದೇ ರೀತಿ ಬ್ಯಾಂಕಿಂಗ್ ಸೆಕ್ಟರ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಮ್ಯಾನೇಜರ್ ಆಗಿರ್ಬೋದು, ನಬಾರ್ಡ್ ಆಗಿರ್ಬೋದು, ಇಂತಹ ಬ್ಯಾಂಕ್ ಗಳು ಕೂಡ ಕರೀತಾರೆ, ಪೋಸ್ಟ್ ಗಳನ್ನ ನೋಟಿಫೈ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಪ್ಲೈ ಮಾಡಿ ಕೂಡ ಕೆಲಸವನ್ನು ಉದ್ಯೋಗವನ್ನು ಪಡೆಯಿಕೊಳ್ಳಬಹುದು. ಕೇವಲ ಉದ್ಯೋಗ ಪಡೆಯೋದಷ್ಟೇ ಅಲ್ಲ, ಎಂಟರ್ಪ್ರಿನರ್ಶಿಪ್, ಈಗ ಹೈನು ಉದ್ಯಮ ಆಗಿರ್ಬೋದು ಅಥವಾ ತಾವು ಉದ್ಯೋಗವನ್ನು ಕೊಡುವ ಹಾಗೆ ಆಡು ಸಾಕಾಣಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಹೈನು ಉದ್ಯಮ ಆಗಿರ್ಬೋದು, ತಮ್ಮ ಸ್ವಂತ ಅಥವಾ ಕೋಳಿ ಸಾಕಾಣಿಕೆ ಆಗಿರ್ಬೋದು, ತಮ್ಮ ಸ್ವಂತ ಉದ್ಯಮವನ್ನು ಕೂಡ ನೀವು ಕೈಗೊಳ್ಳಬಹುದು. ಸೊ ಅದೇ ರೀತಿ ಈ ಹೊಲದಲ್ಲೇ ಕರ್ನಾಟಕ ನಾಗರಿಕ ಸೇವೆ, ಭಾರತೀಯ ನಾಗರಿಕ ಸೇವೆ ಅಥವಾ ಇಂಡಿಯನ್ ಫಾರೆಸ್ಟ್ ಸರ್ವಿಸಸ್, ಇಲ್ಲೂ ಕೂಡ ನೀವು ನಿಮ್ಮ ಸೇವೆಯನ್ನ ನೀಡಬಹುದು. ಒಟ್ಟಾರೆಯಾಗಿ ಡಾಕ್ಟ್ರೆ, ವಿಶ್ವ ಪಶು ವೈದ್ಯಕೀಯ ದಿನದ ಈ ಒಂದು ಕುರಿತು ಸಾರಾಂಶ ರೂಪದಲ್ಲಿ ನಮ್ಮ ಕೇಳುಗರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ವಿಶ್ವ ಪಶು ವೈದ್ಯಕೀಯ ದಿನದ ಸಾರಾಂಶ ಹೇಳಬೇಕು ಅಂತ ಅಂದ್ರೆ, ಪಶು ವೈದ್ಯರು ನಿರ್ವಹಿಸುತ್ತಿರುವ ಕಾರ್ಯ ಹಾಗೂ ಅವರು ಯಾವ್ಯಾವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಹಾಗೂ ಪಶು ವೈದ್ಯಕೀಯ ವೃತ್ತಿಯಲ್ಲಿ ಯುವಜನರ ಹೇಗೆ ಪಾಲ್ಗೊಳ್ಬಹುದು, ಪಶು ವೈದ್ಯಕೀಯ ವೃತ್ತಿಯಲ್ಲಿ ಏನೇನು ಅವಕಾಶಗಳಿದೆ, ಇವುಗಳ ಬಗ್ಗೆ ನಾನು ಮಾಹಿತಿಯನ್ನ ನೀಡಿದ್ದೇನೆ. ಈಗ ಸಾರ್ವಜನಿಕರು ಈ ಒಂದು ವಿಶ್ವ ಪಶು ವೈದ್ಯಕೀಯ ದಿನವನ್ನ ಹೇಗೆ ಆಚರಿಸುತ್ತಾರೆ ಮತ್ತೆ ಹೇಗೆ ಆಚರಿಸಬಹುದು ಅಂತ ಹೇಳ್ತೀರಾ? ವಿಶ್ವ ಪಶುವೈದ್ಯಕೀಯ ದಿನದಂದು ಮಕ್ಕಳಿಗೆ ಪ್ರಾಣಿಗಳ ಆರೋಗ್ಯ ಮತ್ತು ಅವುಗಳ ಯೋಗಕ್ಷೇಮದ ಬಗ್ಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮಗಳು, ಮಕ್ಕಳನ್ನ ಸ್ಥಳೀಯವಾದ ಪಶುವೈದ್ಯ ಸಂಸ್ಥೆಗಳಿಗೆ ಭೇಟಿ ನೀಡುವುದರ ಮೂಲಕ ಅವರುಗಳಿಗೆ ಪಶುವೈದ್ಯಕೀಯ ವೃತ್ತಿಯ ಬಗ್ಗೆ ಆಸಕ್ತಿ ಹುಟ್ಟಿಸಲು ಕೂಡ ಸಹಕಾರಿಯಾಗುತ್ತದೆ. ಅದೇ ರೀತಿ ಪಶುವೈದ್ಯ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಸಾಕುಪ್ರಾಣಿಗಳ ವೇಷಭೂಷಣ ಸ್ಪರ್ಧೆಯನ್ನು ಏರ್ಪಡಿಸಬಹುದು. ಆದ್ದರಿಂದ ಅವರಿಗೆ ಪ್ರಾಣಿಗಳ ಬಗ್ಗೆ ಒಲವು ಹುಟ್ಟುತ್ತೆ. ಸೊ ಈ ರೀತಿ ಕಾರ್ಯಕ್ರಮಗಳನ್ನ ಮಕ್ಕಳಿಗೆ ನಾವು ಆಯೋಜಿಸಬಹುದು. ಅದೇ ರೀತಿ ಈಗ ಪಶು ಪಾಲಕರು ಏನಿರ್ತಾರೆ, ಏನು ಕಂಪನಿಯನ್ ಅನಿಮಲ್ ಅಂತ ನಾವೇನ್ ಹೇಳ್ತೀವಿ, ಸಾಕು ಪ್ರಾಣಿಗಳೇನಿರ್ತೀವಿ, ನಾಯಿಗಳನ್ನ ಸಾಕೊಂಡಿದ್ದಾರೆ ಅಥವಾ ಬೆಕ್ಕುಗಳನ್ನ ಸಾಕೊಂಡಿದ್ದಾರೆ. ಸೊ ಈ ರೀತಿ ತಮ್ಮ ಸಾಕು ಪ್ರಾಣಿಗಳಿಗೆ ಅದಕ್ಕೆ ನೆಚ್ಚಿನ ಆಹಾರವನ್ನ ನೀಡುವುದರ ಮೂಲಕ, ಅವುಗಳಿಗೆ ಉತ್ತಮವಾದ ಪಾಲನೆ ಪೋಷಣೆಯನ್ನ ನೀಡುವ ಮೂಲಕ ತಾವು ಪಶುವೈದ್ಯಕೀಯ ದಿನವನ್ನು ಆಚರಿಸಬಹುದಾಗಿ ನಾನು ಹೇಳ್ತಾ ಇದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಚೇತನ್ ಶರ್ಮಾಜಿ, ಸಹಾಯಕ ಪ್ರಾಧ್ಯಾಪಕರು, ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ, ನನ್ನ ದೂರವಾಣಿ ಸಂಖ್ಯೆ 8881228 ಸಂಪರ್ಕಿಸಬಹುದು. ಧನ್ಯವಾದಗಳು. ಒಳ್ಳೆಯದು ಡಾಕ್ಟರ್ ಚೇತನ್ ಶರ್ಮಾಜಿ ಅವರೇ, ಇದುವರೆಗೆ ತಾವು ವಿಶ್ವ ಪಶು ವೈದ್ಯಕೀಯ ದಿನದ ಕುರಿತು ನಮ್ಮ ಕೇಳುಗರಿಗೆ, ಪಶು ಪ್ರಿಯರಿಗೆ, ಪ್ರಾಣಿ ಪ್ರಿಯರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಜೊತೆಗೆ ಪಶು ವೈದ್ಯಕೀಯ ಒಂದು ವೃತ್ತಿಯಲ್ಲಿ ತೊಡಗಿಸಿಕೊಂಡವರಿಗೆ ಕೂಡ ತಾವು ಈ ಮೂಲಕ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ ನಮಸ್ಕಾರ ಸರ್. ನಮಸ್ತೆ, ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಇದುವರೆಗೆ ವಿಶ್ವ ಪಶು ವೈದ್ಯಕೀಯ ದಿನ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸ್ತ್ರೀರೋಗ ಹಾಗೂ ಪ್ರಸೂತಿ ಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಚೇತನಾ ಶರ್ಮಾಜಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಹಾಗೆ ಸಂದೇಶವೊಂದು ಬಂದಿದೆ: ಶುಭ ಸಂಜೆ ಆಕಾಶವಾಣಿ, ಸಂಜೆಯ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ದೇವೆ, ಉತ್ತಮವಾಗಿ ಪ್ರಸಾರವಾಗ್ತಿದೆ, ವಿಶ್ವ ಪಶು ವೈದ್ಯಕೀಯ ದಿನದ ಮಾಹಿತಿ ಉತ್ತಮವಾಗಿ ನೀಡಿದ್ರು, ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ ಮಹೇಶ್ವರಿ ಕಾಗೇಹಳ್ಳದಿಂದ ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಇನ್ನು ಮುಂದೆ ಭದ್ರಾವತಿ ತಾಲೂಕು ಅತ್ತಿಗುಂದದ ಎಚ್ಎಂ ನೇತ್ರಾವತಿ ಮತ್ತು ತಂಡದವರಿಂದ ಬಾಣಂತಿ ಪದ. ಕೃಷ್ಣನ ಗಳಿರೆನ್ನೋತ ಹರಳೆಣ್ಣೆ ಗೋಷ್ಠೋ ನಾರುತ ಮೈಯೋಳು, ಹರಳೆಣ್ಣೆ ಗೋಷ್ಠೋ ನಾರುತ ಮೈಯೋಳು, ಸಾರೋತೋ ಗಲಿ ಬೇಡಿ ಸರಸ ನಮ್ಮಲ್ಲಿಲ್ಲ, ಸಾರೋತೋ ಗಲಿ ಬೇಡಿ ಸರಸ ನಮ್ಮಲ್ಲಿಲ್ಲ, ಬಾಣೋತ್ಯೋ ರಂಗ ಬರುಬಾರದು, ಬಾಣೋತ್ಯೋ ರಂಗ ಬರುಬಾರದು, ವಜಯ ಬೆಳ್ಳುಳ್ಳಿ ತಿಂದೋ ಈಗಲೇ ನಮ್ಮ ಬಾಯಿಗಳು ನಾರುತ್ತವೆ, ಈಗಲೇ ನಮ್ಮ ಬಾಯಿಗಳು ನಾರುತ್ತವೆ, ಬೇಸರಿಕೆ ಎಂಬುದಕ್ಕೆ ಏಸು ದಿನವಾಯ್ತು, ಬೇಸರಿಕೆ ಎಂಬುದಕ್ಕೆ ಏಸು ದಿನವಾಯ್ತು, ಪರಮೋಷವ ಮಾಡಿ ಪೋಗೋ ಗೋವಿಂದ, ಬಾಣೋತ್ಯೋ ರಂಗ ಬರುಬಾರದು, ಬಾಣೋತ್ಯೋ ರಂಗ ಬರುಬಾರದು, ಬಿಸಿ ನೀರ ಕಾಸಿ ಕೊಳ್ಳೆ ಎಲ್ಲ ಸ್ತ್ರೀಯೇ ಹಸನಾಗಿ ಎರದು ಕೊಳ್ಳೆ, ಎಲ್ಲ ಸ್ತ್ರೀಯೇ ಹಸನಾಗಿ ಎರದು ಕೊಳ್ಳೆ, ಏಕ ಮೊದುರು ಕೆಂಬೋ ಸೀರೆಯನ್ನುಟ್ಟುಕೊಂಡು, ಏಕ ಮೊದುರು ಕೆಂಬೋ ಸೀರೆಯನ್ನುಟ್ಟುಕೊಂಡು, ಶ್ರೀಕಾಂತ ನೆತ್ತಿಕೊಂಡು ಬಾರೆ ವಯ್ಯಾರಿ, ಬಾಣೋತ್ಯೋ ರಂಗ ಬರುಬಾರದು, ಬಾಣೋತ್ಯೋ ರಂಗ ಬರುಬಾರದು, ಒಡವೆ ವಸ್ತ್ರಗಳನ್ನು ಈಗಲೇ ನಾವು ಇಡಲು ಬಾರದು ಮೈಯೋಳು, ಈಗಲೇ ನಾವು ತೊಡಲು ಬಾರದು ಮೈಯೋಳು. ಮೊಲೆಯ ಹಾಲು ಬತ್ತಿ ಮನೆ ಮನೆ ತಿರುಗಿದರೆ, ಮೊಲೆಯ ಹಾಲು ಬತ್ತಿ ಮನೆ ಮನೆ ತಿರುಗಿದರೆ, ಭಂಗ ಪಡಲಾರೇನು ಖುಷಿಗೆ ಗೋವಿಂದ, ಬಾಳುತ್ತೋ ರಂಗ ಬರಬಾರದು, ಬಾಳುತ್ತೋ ರಂಗ ಬರಬಾರದು. ಆಕಳ ಕಟ್ಟುವೆನು ಎಲ್ಲ ಸ್ತ್ರೀಯೇ ಬೇಕಾದ ತರಸಿ ಕೊಡುವೆ, ಎಲ್ಲ ಸ್ತ್ರೀಯೇ ಬೇಕಾದ ತರಸಿ ಕೊಡುವೆ. ಏಕ ಮುದುರಿ ಕೆಂಬು ಸೀರೆಯ ನುಟ್ಟುಕೊಂಡು, ಏಕ ಮುದುರಿ ಕೆಂಬು ಸೀರೆಯ ನುಟ್ಟುಕೊಂಡು, ಶ್ರೀಕಾಂತನೆದಿಕೊಂಡು ಬಾರೆ ವಯ್ಯಾರಿ, ಬಾಳುತ್ತೋ ರಂಗ ಬರಬಾರದು, ಬಾಳುತ್ತೋ ರಂಗ ಬರಬಾರದು. ಕಟ್ಟಿದ ಮಂಡೆಗಳ ಈಗಲೇ ನಾವು ಬೇಚಬಾರದು ಮೈಯೋಳು, ಈಗಲೇ ನಾವು ಕಟ್ಟಬಾರದು ಮೈಯೋಳು, ಬಾಳುತ್ತೋ ರಂಗ ಬರಬಾರದು, ಬಾಳುತ್ತೋ ರಂಗ ಬರಬಾರದು. ಕಟ್ಟಿದ ಮಂಡೆಗಳ ಈಗಲೇ ನಾವು ಬೇಚಬಾರದು ಮೈಯೋಳು, ಈಗಲೇ ನಾವು ಕಟ್ಟಬಾರದು ಮೈಯೋಳು. ತೊಟ್ಟಿಲ ನೇ ಬುಡಕೆ ಮಣಿನಾಕಿ ತಿಂಗಳು, ತೊಟ್ಟಿಲ ಬುಡಕೆ ಮಣಿನಾಕಿ ತಿಂಗಳು, ಬಿಚ್ಚಿ ಕಟ್ಟಿಲ್ಲ ಪೋಗೋ ಗೋವಿಂದ, ಮುಟ್ಟಿಲ್ಲ ತಣ್ಣೀರ ಪೋಗೋ ಗೋವಿಂದ, ಬಾಣುತ್ಯೋ ರಂಗ ಬರಬಾರದು, ಬಾಣುತ್ಯೋ ರಂಗ ಬರಬಾರದು. ಗೊಲ್ಲರ ಸ್ತ್ರೀಯರೆಲ್ಲ ಶ್ರೀಕೃಷ್ಣಯ್ಯ ಕೈಯೊಳಗಿರುವೋರೆಲ್ಲ, ಶ್ರೀಕೃಷ್ಣಯ್ಯ ಕೈಯೊಳಗಿರುವೋರೆಲ್ಲ, ಬಾಣತಿಯ ಸಂಘ ಹೋಗ ಬರಾದೆಂದು, ಬಾಣತಿಯ ಸಂಘ ಹೋಗ ಬರಾದೆಂದು, ಪಾಪವು ನಾಶ ಪೋಗೋ ಗೋವಿಂದ, ಬಾಣುತ್ಯೋ ರಂಗ ಬರಬಾರದು, ಬಾಣುತ್ಯೋ ರಂಗ ಬರಬಾರದು. ಕುಡಿದ ಸತಿಯರಲ್ಲ ಎಲೆ ಸ್ತ್ರೀಯೇ ಪಾಪವಿನ್ನೆಲ್ಲಿರುವುದೇ, ಎಲ ಸ್ತ್ರೀಯೇ ಪಾಪವಿನ್ನೆಲ್ಲಿರುವುದೇ, ಪುರಂದರ ವಿಠಲನೆ ಪೋಗೋ ಗೋವಿಂದ, ರೂಢಿಗೀಶ್ವರ ನಾಣೆ ಬಿಡದಿಲ್ವಯ್ಯಾರಿ, ಬಾಣುತ್ಯೋ ರಂಗ ಬರಬಾರದು, ಬಾಣುತ್ಯೋ ರಂಗ ಬರಬಾರದು. ಉಡಿದ ಸತಿಯರಲ್ಲಿ ಎಲೆ ಸ್ತ್ರೀಯೇ ಪಾಪವಿನ್ನೆಲ್ಲಿರುವುದೇ, ಎಲ್ಲ ಸ್ತ್ರೀಯೇ ಪಾಪವಿನ್ನೆಲ್ಲಿರುವುದೇ, ಪುರಂದರ ವಿಠಲನೆ ಪೋಗೋ ಗೋವಿಂದ, ಪುರಂದರ ವಿಠಲನೆ ಪೋಗೋ ಗೋವಿಂದ, ರೋಡಿಗೀಶ್ವರ ನಾಣೆ ಬಿಡದಿಲ್ವಯ್ಯಾರಿ, ಬಾಣುತ್ಯೋ ರಂಗ ಬರಬಾರದು, ಬಾಣುತ್ಯೋ ರಂಗ ಬರಬಾರದು. ಮಂಚದಲ್ಲ ಸೋದಕ್ಕೆ ಶ್ರೀಕೃಷ್ಣಯ್ಯ ಒಂಚಾಡೋದಿಲ್ಯತಕ್ಕೆ, ಶ್ರೀಕೃಷ್ಣಯ್ಯ ಒಂಚಾಡೋದಿಲ್ಯತಕ್ಕೆ, ಪುರಂದರ ವಿಠಲನೆ ಪೋಗೋ ಗೋವಿಂದ, ರೂಢಿಗೀಶ್ವರ ನಾಣೆ ಬಿಡದಿಲ್ವಯ್ಯಾರಿ, ಬಾಣುತ್ಯೋ ರಂಗ ಬರಬಾರದು, ಬಾಣುತ್ಯೋ ರಂಗ ಬರಬಾರದು. ಸಿಟ್ಟಿನಿಂದ ಅಲ್ಲಿ ಬಂದು ಶ್ರೀಕೃಷ್ಣಯ್ಯ ಕೊಟ್ಟಿದನು ರುಕ್ಮಿಣಿಯ, ಶ್ರೀಕೃಷ್ಣಯ್ಯ ಕೊಟ್ಟಿದನು ರುಕ್ಮಿಣಿಯ, ನಾರದ ಮುನಿ ಕೇಳಿ ಹಲ್ಲಿಗೋಡಿ ಬಂದು, ನಾರದ ಮುನಿ ಕೇಳಿ ಹಲ್ಲಿಗೋಡಿ ಬಂದು, ತಡಿ ತಾಡಿ ಕೃಷ್ಣಯ್ಯ ಒಡೆಯೋದೇತಕ್ಕೆ, ಬಾಳುತ್ಯೋ ರಂಗ ಬರಬಾರದು, ಬಾಳುತ್ಯೋ ರಂಗ ಬರಬಾರದು, ದೇಶ ದೋಷವನ್ನು ತಿರುಗಿ ನಾರದರೆ ಸೋತು ಬಂದೆನು ಇಲ್ಲಿಗೆ, ನಾರದರೆ ಸೋತು ಬಂದೆನು ಇಲ್ಲಿಗೆ, ರುಕ್ಮಿಣಿ ರೋಕ್ಮಿಣಿ ಕದವ ತೆಗಿಯಂದರೆ, ರುಕ್ಮಿಣಿ ರೋಕ್ಮಿಣಿ ಕದವ ತೆಗಿಯಂದರೆ, ಬಡಿವಾರದ ಮಾತನಾಡಿದಳು ನಾರದರೇ, ಬಡಿವಾರದ ಮಾತನಾಡಿದಳು ನಾರದರೇ, ಬಾಳುತ್ಯೋ ರಂಗ ಬರಬಾರದು, ಬಾಳುತ್ಯೋ ರಂಗ ಬರಬಾರದು, ರುಕ್ಮಿಣಿ ರೋಕ್ಮಿಣಿಯೇ ನಿನ್ನಂತ ಸರಿ ಬಜರಿಲ್ಲವೇನೆ, ನಿನ್ನಂತ ಸರಿ ಸೌತರಿಲ್ಲವೇನೆ, ಕೈಯ ಚಪ್ಪಳೆ ನಡೆದು ನಗುವರಲ್ಲಮ್ಮ, ಕೈಯ ಚಪ್ಪಳೆ ನಡೆದು ನಗುವರಲ್ಲಮ್ಮ, ಬಡಿವಾರದ ಮಾತ ಬೀಡೆ ರುಕ್ಮಿಣಿ, ಬಡಿವಾರದ ಮಾತ ಬೀಡೆ ರುಕ್ಮಿಣಿ, ಬಾಣುತ್ಯೋ ರಂಗ ಬರಬಾರದು, ಬಾಣುತ್ಯೋ ರಂಗ ಬರಬಾರದು, ಇನ್ನ ಮೊದಕಾರಯ್ಯ ನಿಮಗೀಗ ತಿಳವಳಿಕೆ ಕಾಲ ಹೋಯ್ತು, ನಿಮಗೀಗ ತಿಳವಳಿಕೆ ಕಾಲ ಹೋಯ್ತು, ಬಣತಿಯ ಬಂದು ಪರಿಪಾರಿ ಕಾಡಿದರೆ, ಬಣತಿಯ ಬಂದು ಪರಿಪಾರಿ ಕಾಡಿದರೆ, ಲೋಕದೊಳಗೆ ಅಪಮಾನವೇ ನಾರದರೆ, ಬಾಣುತ್ಯೋ ರಂಗ ಬರಬಾರದು, ಬಾಣುತ್ಯೋ ರಂಗ ಬರಬಾರದು, ಸತ್ಯಭಾಮೆಯರ ಕೂಡಿ ನಾನೀಗಲೆತ್ತ ಪಗಡೆಯ ನಾಡುವೆ, ನಾನೀಗಲೆತ್ತ ಪಗಡೆಯ ನಾಡುವೆ, ಸಿಟ್ಟು ಇಲ್ಲಿಗೆ ಹೋಯ್ತು ನಾರದರೆ ಶಾಂತಿ ಗುಣವು ಬಂತು, ನಾರದರೆ ಶಾಂತಿ ಗುಣವು ಬಂತು, ಬಾಣುತ್ಯೋ ರಂಗ ಬರಬಾರದು, ಬಾಣುತ್ಯೋ ರಂಗ ಬರಬಾರದು, ಕೃಷ್ಣನ ಗಳಿರೆನ್ನು ತಾರಳೆಣ್ಣೆ ಗೋಷ್ಠು ನಾರುತ ಮೈಯೋಳು, ಹರಳೆಣ್ಣೆ ಗೋಷ್ಠು ನಾರುತ ಮೈಯೋಳು, ಸಾರು ತೊಗಲಿಬೇಡಿ ಸರಸ ನಮ್ಮಲ್ಲಿಲ್ಲ, ಸಾರು ತೊಗಲಿಬೇಡಿ ಸರಸ ನಮ್ಮಲ್ಲಿಲ್ಲ, ಬಾಣುತ್ಯೋ ರಂಗ ಬರಬಾರದು, ಬಾಣುತ್ಯೋ ರಂಗ ಬರಬಾರದು, ವಜಯ ಬೆಳ್ಳುಳ್ಳಿ ತಿಂದು ಈಗಲೇ ನಮ್ಮ ಬಾಯಿಗಳು ನಾರುತ್ತವೆ, ಈಗಲೇ ನಮ್ಮ ಬಾಯಿಗಳು ನಾರುತ್ತವೆ, ಬೇಸರಿಕೆ ಎಂಬುದಕ್ಕೆ ಏಸು ದೀನವಾಯ್ತು, ಬೇಸರಿಕೆ ಎಂಬುದಕ್ಕೆ ಏಸು ದೀನವಾಯ್ತು, ಪರಮೋಷವ ಮಾಡಿ ಪೋಗೋ ಗೋವಿಂದ, ಬಾಣುತ್ಯೋ ರಂಗ ಬರಬಾರದು, ಬಾಣುತ್ಯೋ ರಂಗ ಬರಬಾರದು, ಬಿಸಿ ನೀರ ಕಾಸಿಕೊಳ್ಳೆ ಎಲ್ಲ ಸ್ತ್ರೀಯೇ ಹಸನಾಗಿ ಎರದು ಕೊಳ್ಳೆ, ಎಲ್ಲ ಸ್ತ್ರೀಯೇ ಹಸನಾಗಿ ಎರದು ಕೊಳ್ಳೆ, ಏಕ ಮುದುರೆ ಕೆಂಬೋ ಸೀರೆಯ ನುಟ್ಟುಕೊಂಡು, ಏಕ ಮುದುರೆ ಕೆಂಬೋ ಸೀರೆಯ ನುಟ್ಟುಕೊಂಡು, ಶ್ರೀಕಾಂತ ನೆತ್ತಿಕೊಂಡು ಬಾರೆ ವಯ್ಯಾರಿ, ಬಾಣುತ್ಯೋ ರಂಗ ಬರಬಾರದು, ಬಾಣುತ್ಯೋ ರಂಗ ಬರಬಾರದು, ಒಡವೆ ವಸ್ತ್ರಗಳನ್ನು ಈಗಲೇ ನಾವು ಇಡಲು ಬಾರದು ಮೈಯೋಳು, ಈಗಲೇ ನಾವು ತೊಡಲು ಬಾರದು ಮೈಯೋಳು,